ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:50.56. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧ ಸುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಬಿದಿರು ಬೇಳೆ ಬೇಸಾಯದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಸಿದ್ದಾಪುರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಪ್ರಶಾಂತ್ ಜಿಎಸ್. ಕೇಳುಗರಿಗೆ ನಮ್ಮ ಜೊತೆಯಲ್ಲಿ ನಮ್ಮ ಸಿದ್ದಾಪುರದಲ್ಲಿ ಕೃಷಿ ಅಧಿಕಾರಿಗಳಾಗಿರ್ತಕ್ಕಂತ ಪ್ರಶಾಂತ್ ಜಿಎಸ್ ಅವರಿದ್ದಾರೆ. ಬ್ಯಾಂಬೂ ಬೆಳೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ಒಂದು ಯೋಜನೆಯನ್ನು ಹಾಕೊಂಡಿತ್ತು. ಬಿದಿರು ನಮ್ಮ ಜನರು ರೈತರು ಬೆಳೆಯುವಂತವರಿಗೆ ಪ್ರೋತ್ಸಾಹವನ್ನು ಕೂಡ ನಾವು ಕೊಡಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈ ನಿಟ್ಟಿನೊಳಗೆ ಅದರಲ್ಲಿ ಪ್ರಮುಖವಾದ ತಳಿಗಳು ಯಾವುವು ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗ ನಮಗೆ ಕೊಡ್ತಾರೆ. ನಮಸ್ಕಾರ ಪ್ರಶಾಂತ್. ನಮಸ್ತೆ ಸರ್. ಈ ಬ್ಯಾಂಬೂ ಬೆಳೆ ಅಥವಾ ಬಿದಿರು ಅಂತೀವಿ, ಈ ಬೆಳೆ ಬಗ್ಗೆ ಒಂದು ಸ್ವಲ್ಪ ವಿಸ್ತಾರವಾಗಿ ಸ್ಥೂಲವಾಗಿ ಪರಿಚಯ ಮಾಡಿಕೊಡ್ತೀರಿ? ಸರ್ ನಮಸ್ತೆ. ಬಿದಿರು ಒಂದು ಬೆರಗಿನ ಬೆಳೆ ಅಂತ ಹೇಳ್ಬೋದು. ಇದಕ್ಕೆ ಇನ್ನೊಂದು ಮಾತಾಗಿ ಗ್ರೀನ್ ಗೋಲ್ಡ್ ಅಂತ ಹೇಳಿ ಸಹ ಕರಿಬಹುದು. ಅಷ್ಟು ಪ್ರಾಮುಖ್ಯತೆ ಈ ಬಿದಿರಿಗಿದೆ. ನಮ್ಮ ಸಂಸ್ಕೃತಿಯಲ್ಲೇ ಸಹ ಹುಟ್ಟಿದಿಂದ ಹಿಡಿದು ಸಾವಿನ ತನಕ ಬಿದಿರಿನ ಮಹತ್ವ ನಮ್ಮ ಜೀವನದಲ್ಲಿದೆ. ನಮ್ಮ ಗ್ರಾಮೀಣ ಬದುಕಿರ್ಬೋದು ಅಥವಾ ನಮ್ಮ ಸಂಸ್ಕೃತಿಯ ಭಾಗವಾಗಿ ಇದನ್ನು ಬಿದಿರನ್ನ ನಾವು ನೋಡಿರ್ಬೋದು. ಹುಟ್ಟಿದಾಗಿಂದ ಸಾಯುವಾಗಿ ಸಹ ಬಿದಿರು ಅವಶ್ಯಕತೆ ಇದೆ. ಅಷ್ಟು ಮಹತ್ವದಾದ ಒಂದು ಬೆಳೆಯಾಗಿದೆ. ಇದರಲ್ಲಿ ಯಾಕೆ ಬಿದಿರಿಗೆ ಮಹತ್ವ ಇದೆ ಅಂತಂದ್ರೆ ಇದರಲ್ಲಿ ಮುಂದೆ ಭವಿಷ್ಯದ ಬೆಳೆಯಾಗಿ ಸಹ ನೋಡ್ಕೋಬಹುದು. ಅಷ್ಟೊಂದು ಮಹತ್ವಾಕಾಂಕ್ಷಿ ಬೆಳೆನೂ ಹೌದು, ಮತ್ತೆ ಅಷ್ಟು ಬೇಡಿಕೆಯೂ ಸಹ ಮುಂದಿನ ಭವಿಷ್ಯದಲ್ಲಿ ಇದಕ್ಕೆ ಇದೆ. ನಮ್ಮ ಈಗಿನ ಫರ್ನಿಚರ್ಸ್ ಇರ್ಬೋದು, ಪೀಠೋಪಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಕಟ್ಟಡ ನಿರ್ಮಾಣದ ಸಾಮಗ್ರಿಯಲ್ಲಿರ್ಬೋದು, ಅಥವಾ ಅಲಂಕಾರಿಕ ಹಂಗೆ ವಿಷಯಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಗ್ರಾಮೀಣ ಕೃಷಿ ಬದುಕಿನ ಭಾಗವಾಗಿಯೂ ಸಹ ಬಿದಿರು ಇಂದಿಗೂ ಸಹ ಮಹತ್ವದಾಗಿದೆ. ಯಾಕೆ ಇಷ್ಟೊಂದು ಮಹತ್ವ ಇದಕ್ಕಂತಂದ್ರೆ, ನಾವು ಬೇರೆ ವೇಸ್ಟ್ ಲ್ಯಾಂಡ್ ಅಂತ ಏನ್ ಕರಿತೀವಲ್ಲ, ಅಂತ ಪ್ರದೇಶದಲ್ಲಿ ನಾವು ಅಕೇಶ ಇರ್ಬೋದು, ನೀಲಗಿರಿನ ಬೆಳೀಲಿಕ್ಕೆ ತಕ್ಷಣ ರೈತರು ಹೋಗ್ತಾರೆ. ಯಾಕಂತಂದ್ರೆ ಇದರಲ್ಲಿ ಮ್ಯಾನೇಜ್ಮೆಂಟ್ ಅಥವಾ ಮೇಂಟೆನೆನ್ಸ್ ಅಂತ ಹೇಳ್ತಿರಲ್ಲ, ತುಂಬಾ ಕಡಿಮೆ ಇರ್ತದೆ. ಅದೇ ತರ ಸಹ ನಾವು ಬಿದಿರಿನ ಬೆಳೆಯಾಗಿ ಬೆಳೆದ್ರೆ ಅಥವಾ ನಾವು ಬಾರ್ಡರ್ ಕ್ರಾಪ್ ಇರ್ಬೋದು, ನಮ್ಮ ಬೇರಿ ತರದ ಸಹ ಬೆಳೀಲಿಕ್ಕೂ ಸಹ ಇದರಲ್ಲಿ ಅವಕಾಶ ಇದೆ. ಜಾಸ್ತಿ ಇದು ಹುಲ್ಲಿನ ಬೆಳೆ ಆಗಿದ್ದು ತುಂಬಾ ಬೇಗ ಬೆಳವಣಿಗೆ ಹೊಂದ್ತದೆ. ಜೊತೆಗೆ ಇದನ್ನು ತರಕಾರಿಯಾಗಿ ಸಹ ಬಳಕೆ ಮಾಡ್ತಿದ್ವಿ, ಪೀಠೋಪಕರಣ ಇರ್ಬೋದು, ಕಟ್ಟಡ ನಿರ್ಮಾಣದಲ್ಲಿ ಸಹ ಬಳಕೆ ಆಗ್ತದೆ, ಮತ್ತೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಪಲ್ಪ್ ಇಂಡಸ್ಟ್ರೀಸ್ ಇರ್ಬೋದು, ಇತರ ಪೀಠೋಪಕರಣಗಳಿಗಿರ್ಬೋದು, ಸಾಕಷ್ಟು ಸಹ ಅವಕಾಶಗಳನ್ನ ಈ ಬೆಳೆ ಒಂದು ರಾ ಮೆಟೀರಿಯಲ್ ಆಗಿ ಕಚ್ಚಾ ವಸ್ತುವಾಗಿ ಸಹ ನಾವು ಮಹತ್ವ ನಾವು ಕಾಣ್ತಾ ಇದ್ದೇವೆ. ಇದರಲ್ಲಿ ಸಾಕಷ್ಟು ತಳಿಗಳಿದೆ, ಸೀಮೆ ಬಿದಿರು ಇರ್ಬೋದು, ಬರ್ಮಾ ಬಾಂಬು ಇರ್ಬೋದು, ಟೋಲ್ಡಾ ಇರ್ಬೋದು, ಹೀಗೆ ಹಲವಾರು ತಳಿಗಳಿದೆ. ಇದರಲ್ಲಿ ಸೀಮೆ ಬಿದಿರು ಸಹಜವಾಗಿ ನಾವು ನೋಡಿರ್ತೀವಿ, ಹಳದಿ ಬಣ್ಣದಿರ್ತದೆ. ಬಳಕೆ ಸಹ ತೀರಾ ಎಲ್ಲೋ ಅಲಂಕಾರಿಕವಾಗಿ ನಾವು ಬಳಕೆ ಮಾಡ್ತೀವಿ, ಮತ್ತೆ ಇದರ ಬಾಳಿಕೆ ಗುಣವು ಸ್ವಲ್ಪ ಕಡಿಮೆ ಇರೋದ್ರಿಂದ ಬೇರೆ ಬೇರೆ ಚಟುವಟಿಕೆ ಸಂಬಂಧಪಟ್ಟ ಇದ್ರ ಬಳಕೆ ಸ್ವಲ್ಪ ಕಡಿಮೆ ಇರ್ತದೆ. ಆದ್ರೆ ಟೋಲ್ಡಾ ತರದ ತಳಿಗಳನ್ನು ಅಥವಾ ಬರ್ಮಾ ತಳಿಯನ್ನು ನಾವು ಗಮನಕ್ಕೆ ತಗೊಂಡೋಗಿ ತುಂಬಾ ಬೇಗ ಬೆಳೀತದೆ, ಜಾಸ್ತಿ ಇಳುವರಿಯನ್ನು ಕೊಡ್ತದೆ. ನಮ್ಮ ದೇಶದಲ್ಲಿ ಶೇಕಡ 60%ಕ್ಕಿಂತ ಹೆಚ್ಚಿನ ಭಾಗ ಬಿದಿರನ್ನ ನಮ್ಮ ಅಸ್ಸಾಂ ರಾಜ್ಯ ನಮ್ಮ ಈ ಎಕನಾಮಿಕ್ ಬಿದಿರಿನ ಸಂಬಂಧಪಟ್ಟಂಗೆ ನಮ್ಮ ದೇಶದ ಆದಾಯಕ್ಕೆ ಬಿದಿರಿಂದ ಬರುವಂತಹ ಆದಾಯದಲ್ಲಿ ಶೇಕಡ 60%ಕ್ಕಿಂತ ಹೆಚ್ಚಿನ ಭಾಗ ನಮ್ಮ ಅಸ್ಸಾಂ ರಾಜ್ಯ ಒಂದೇ ಕೊಡ್ತದೆ. ಹಾಗಾಗಿ ಒಂದು ಭವಿಷ್ಯದಲ್ಲಿ ಇದು ಬಿದಿರಿಗೆ ಸಾಕಷ್ಟು ಮಹತ್ವ ಇದೆ ಅಂತ ಹೇಳ್ಬೋದು. ಇನ್ನೊಂದು ಪ್ರಾಮುಖ್ಯತೆ ಅಂತಂದ್ರೆ ನಮ್ಮ ಕೃಷಿಯಲ್ಲಿರ್ಬೋದು, ನಮ್ಮಲ್ಲಿ ಎರೋಜನ್ ಅಂತ ಹೇಳ್ತೀವಿ, ಮತ್ತೆ ಮಣ್ಣಿನ ಫಲವತ್ತತೆ ಕಡಿಮೆ ಇದ್ದಲ್ಲಿ ನಾವು ಬಿದಿರನ್ನ ಹಾಕಿದ್ರೆ ಒಂದು ಬೇಗ ಬೆಳೀತದೆ, ಮಣ್ಣಿನ ಸಂರಕ್ಷಣೆ ಆಗ್ತದೆ, ಜೊತೆಗೆ ಸಾಕಷ್ಟು ಪ್ರಮಾಣದ ಸಾವಯವ ಪದಾರ್ಥಗಳನ್ನು ಇದು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಲ್ಲಿ ಸಾಕಷ್ಟು ಫಲವತ್ತತೆಯನ್ನು ಕಾಪಾಡಿಕೊಳ್ಬಹುದು. ಸಾಕಷ್ಟು ಮಳೆ ಬಿದ್ದಂತಹ ಪ್ರದೇಶದಲ್ಲಿ ಆ ನೀರು ಇಂಗ್ಲಿಕ್ಕೆ ಸಾಕಷ್ಟು ಸಹಾಯ ಮಾಡ್ತದೆ. ಇದೊಂದು ಪ್ರಯೋಗನ ನಾವು ಸಿದ್ದಾಪುರದಲ್ಲಿ ಸಹ ಒಂದು ಮಾಡಿದ್ವಿ ಸರ್, ಸಿದ್ದಾಪುರದ ಹಸರಗೋಡು ಪಂಚಾಯತ್ಲ್ಲಿ. ಆ ವ್ಯಾಪ್ತಿಯಲ್ಲಿ ಕಳೆದ ಒಂದು 5-6 ವರ್ಷದಲ್ಲಿ ಬಿದಿರು ಕಟ್ಟೆ ಬಂದ್ಬಿಟ್ಟು ಸಾಕಷ್ಟು ಪ್ರಮಾಣದ ಹಾನಿಯಾಗಿತ್ತು. ಅದ್ರದ್ದು ಪರಿಣಾಮ ಏನಾಗಿತ್ತು, ಕಳೆದ 5 ವರ್ಷದಲ್ಲಿ ಇದನ್ನ ನೋಡಿದಾಗ ಯಾವತ್ತೂ ಸಹ ಪ್ರಭಾವ ಬಂದಿಲ್ಲದೆ ಜಾಗದಲ್ಲಿ ಕಳೆದ 2 ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ 2-3 ವರ್ಷ ಪ್ರಭಾವ ಬಂದಿತ್ತು. ಕೊನೆಗೆ ನಾವು ಅಧ್ಯಯನ ಮಾಡಿದಾಗ ಹೀಗೆ ಯೋಚನೆ ಮಾಡಿ ರೈತರ ಅಭಿಪ್ರಾಯ ತಗೊಂಡಾಗ ಆ ಪ್ರದೇಶದಲ್ಲಿ ಬಿದಿರು ಸಂತತಿ ಹಾಳಾಗಿತ್ತು. ಅವಾಗ ಏನಾಗ್ತಿತ್ತು ಅಂದ್ರೆ ನೀರು ಸರಾಗ ಹರಲಿಕ್ಕೆ ಸಮಸ್ಯೆ ಆಗಿತ್ತು, ನೀರು ಇಂತಿರ್ಲಿಲ್ಲ. ಅದನ್ನ ನೋಡ್ಕೊಂಡು ಕಳೆದ 1 ವರ್ಷದಲ್ಲಿ ನಾವು ಆ ಭಾಗದ ಒಂದಷ್ಟು ಜನ ಪ್ರಗತಿಪರ ರೈತರಿಗೆ ಬಿದಿರು ಸಹ ಕೊಟ್ಬಿಟ್ಟು ನಾಟಿ ಮಾಡಿಸಿದೀವಿ. ಮುಂದಿನ ದಿನಗಳಲ್ಲಿ ನೋಡ್ಬೇಕು, ಇನ್ನು 2-3 ವರ್ಷದಲ್ಲಿ ಅದರದ ಪರಿಣಾಮ ಸಹ ನೋಡ್ತೀವಿ. ಒಂದು ಇದ್ರ ಅರ್ಥ ಇಷ್ಟೇನೆ, ಅದು ಬಿದ್ದಂತ ಮಳೆ ನೀರನ್ನ ಮಣ್ಣಲ್ಲಿ ಇಂಗಿಸುತ್ತದೆ, ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸುತ್ತದೆ, ಮತ್ತೆ ಮಣ್ಣಿನ ಸವಕಳಿನ ಇದು ತಡೀತದೆ ಅಂತ ಹೇಳಿ ರೈತರ ಅನುಭವ ಮತ್ತು ಎಲ್ಲರ ಅನುಭವವೂ ಸಹ ಬರ್ತಾ ಇದೆ. ಇದು ಒಂದು ನಮ್ಮ ಪ್ರಯೋಗ. ಜೊತೆಗೆ ನಾವು ಬಿದಿರನ್ನ ಬೆಳೆಯೋದ್ರಿಂದ 1 ಎಕರೆಯಲ್ಲಿ ಸುಮಾರು 50-60 ಟನ್ನಷ್ಟು 3-4 ವರ್ಷದಲ್ಲಿ ಸಹ ಇಳುವರಿ ರೈತರಿಗೆ ಸಿಗ್ತದೆ. ಇದು ಒಂದು ವಾಣಿಜ್ಯ ರೂಪವಾಗಿ ನಾವು ಬೆಳೆದಾಗ ಇನ್ನೊಂದು ಮಹತ್ವ ಅಂತಂದ್ರೆ ಬಿದಿರಿನ ಇಂಡಸ್ಟ್ರೀಸ್ಗೆ ಬೇಕಾದಂತಹ ರಾ ಮೆಟೀರಿಯಲ್ ಆಗಿ ಬೆಳೆಯೋದಾದ್ರೆ ಟೋಲ್ಡ ಇರ್ಬೋದು ಅಥವಾ ಬರ್ಮಾ ತರಿ ಬೆಳೆದ್ರೆ ಅಲ್ಲೂ ಸಹ ಸಾಕಷ್ಟು ಅದಕ್ಕೆ ಬೇಡಿಕೆ ಇದೆ. ಒಂದು ಪಲ್ಪ್ ಇರ್ಬೋದು, ಈ ತರ ಪೀಠೋಪಕರಣಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಸಾಕಷ್ಟು ಬೇಡಿಕೆ ಇದೆ. ಅಂದ್ರೆ ಇಲ್ಲಿ ಈಗ ನಾವು ಇಷ್ಟು ದಿನ ಬೆಳ್ಕೊಂಡ್ ಬಂದ್ವಿ ಹಳದಿ ಬಿದಿರು, ಹಳದಿ ಬ್ಯಾಂಬೂ ಆಗ್ತದೆ ಅದಕ್ಕೂ, ಮತ್ತೆ ಬರ್ಮಾ ಟಾಲ್ಡು ಅಂತ ಹೇಳಿದ್ರಿ, ವ್ಯತ್ಯಾಸ ಏನು? ಹಳದಿ ಅಂದ್ರೆ ಅದಕ್ಕೆ ಬಾಳಿಕೆ ಕಡಿಮೆ ಇದೆ, ಹೆಚ್ಚು ಭಾರ ತಡ್ಕೊಳ್ಳೋದಿಲ್ಲ, ಹೆಚ್ಚಾಗಿ ಅದು ನಾವು ಅಲಂಕಾರಕ್ಕಾಗಿ ಕೆಲವು ತಟ್ಟಿ ಬುಟ್ಟಿಗಳಿಗಾಗಿ ನಾವು ಸೀಮಿತ ಮಾಡಿದ್ವಿ. ಆದ್ರೆ ಇದಕ್ಕೆ ನಾವು ಪೀಠೋಪಕರಣಗಳಿರ್ಬೋದು, ಬೇರೆ ಬೇರೆ ಈಗ ವಾಣ ಅಲಂಕಾರಿಕ ವಸ್ತು ಸಾಮಗ್ರಿಗಳು ತಯಾರಿಸಲಿಕ್ಕೆ ಇರ್ಬೋದು, ಶೆಡ್ ತಯಾರಲಿಕ್ಕೆ ಬಳಕೆಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಟೋಲ್ಡ ಅನ್ನೋದು ಪೋಲ್ ತರ ಬರ್ತದೆ, ತುಂಬಾ ಸ್ಟ್ರೈಟ್ ಬರ್ತದೆ, ಸುಮಾರು 7-12 ಮೀಟರ್ ತನಕ ಎತ್ತರ ಸಿಗ್ತವೆ ಸರ್ ಒಂದೊಂದು. ಹಾಗಾಗಿ ನಮ್ಮ ವಾಣಿಜ್ಯ ರೂಪದಲ್ಲೂ ಸಹ ಅದಕ್ಕೆ ಸಾಕಷ್ಟು ಬೇಡಿಕೆ ಇದೆ. ತೀರ ನೆಟ್ಟಗಾಗಿರುವುದು ಒಂದು ಅಡ್ವಾಂಟೇಜ್. ಹೌದು. ಮತ್ತೆ ಮುಳ್ಳು ರಹಿತ ಇರೋ ತಳಿ, ಹಾಗಾಗಿ ತಮ್ಮ ಹೊಲಗಳಲ್ಲಿ ಅಥವಾ ಬದುಗಳಲ್ಲಿ ಬೆಳೆದ್ರಿಂದ ಸಮಸ್ಯೆ ಅಂದ್ರೆ ಬಿದ್ರು ಅಂದ್ರೆ ಮುಳ್ಳು ಅಂತ ಹೇಳಿ ದೂರಕ್ಕೆ ಇಟ್ಬಿಡ್ತಾರೆ. ಬಟ್ ಈ ತಳಿಗಳು ಬರ್ಮಾ ಇರ್ಬೋದು, ಟೋಲ್ಡಗಳು ಇರ್ಬೋದು, ಅದರಲ್ಲಿ ಮುಳ್ಳು ಪ್ರಮಾಣ ಕಡಿಮೆ ಇರೋದ್ರಿಂದ, ಮುಳ್ಳು ಇಲ್ಲೇ ಇಲ್ಲದಿರೋದ್ರಿಂದ ರೈತರಿಗೆ ಈ ತರ ಒಂದು ಅಡ್ವಾಂಟೇಜ್ ಇದೆ. ಭಾರ ಸಾಕಷ್ಟು ತಡ್ಕೊಳ್ತದೆ. ನಮ್ಮಲ್ಲಿ ಬಿದ್ರು ಅಂದ್ರೆ ಒಂದು ಸೀಮಿತ, ನಮ್ಮ ಗ್ರಾಮೀಣ ಬದುಕಲ್ಲಿ ಬುಟ್ಟಿ ತಟ್ಟಿ ಇಷ್ಟಕ್ಕೆ ಸೀಮಿತವಾಗಿದೆ. ಅದಕ್ಕಿಂತ ಹೆಚ್ಚಿನ ಅವಕಾಶಗಳು ಈ ಬರುವ ದಿನಗಳು ಬಿದಿರಿಗೆ ಇನ್ನು ಕೊಡೋದ್ರಿಂದ ಭವಿಷ್ಯದ ಬೆರಗಿನ ಬೆಳೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇದನ್ನು ಎಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಅಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಾಕಷ್ಟು ಬೆಟ್ಟ ಪ್ರದೇಶಗಳಿದೆ. ಸಹಜವಾಗಿ ಅಲ್ಲಿ ನೋಡಿದಾಗ ಸಾಕಷ್ಟು ಮರಗಳ ಪ್ರಮಾಣ ಇಂಥದ್ದೆಲ್ಲ ತುಂಬಾ, ಯಾಕಂದ್ರೆ ಬೆಟ್ಟ ಹೆಚ್ಚಾಗಿ ಕರಡ ಅಂತ ಹೇಳಿ ಅದಕ್ಕಾಗಿ ಸೀಮಿತ ಇಟ್ಕೊಂಡಿರೋ ಅಂಥದ್ದಲ್ಲಿ ಸಹ ನಾವು ಬಿದಿರನ್ನ ಬೆಳ್ಕೊಂಡ್ರೆ ಇನ್ನು ಹೆಚ್ಚಿನ ಇಳುವರಿನ ಆದಾಯನ ಪಡೆಯಲಿಕ್ಕೆ ಸಾಧ್ಯತೆ ಇದೆ ಸರ್, ಸಾಕಷ್ಟು ಸಾಧ್ಯತೆಗಳಿದೆ. ಅಂದ್ರೆ ಇದನ್ನ ನಾವು ನಾಟಿ ಮಾಡಬೇಕಾಗಿತ್ತು ಅಂದ್ರೆ ಅದರದ್ದು ಕಂದನ್ನು ತಂದು ಹಚ್ಚದ? ಇಲ್ಲಿ ಹೇಳ್ತೀನಿ, ಇಲ್ಲಿ ಒಂದು ಸಮಸ್ಯೆ ಇದೆ. ನಾವು ಎಲ್ಲೋ ತಂದು ಅಥವಾ ಬೀಜದಿಂದ ಗಿಡ ಮಾಡಿ ಹಾಕಿದಾಗ ಏನಾಗ್ತದೆ ಅಂದ್ರೆ ಕಟ್ಟೆ ಬರುತ್ತಲ್ಲ, ಸಹಜವಾಗಿ ಅದು ಕೆಲವು 7-100 ವರ್ಷದ ತನಕ ಸರ್ ಅದು ಹೂವಾಗಿ ಬೀಜ ಆಗುತ್ತೆ. ನಾವು ಬೀಜದಿಂದ ಗಿಡ ಮಾಡಿದಾಗ ಅದು ತಾಯಿ ಯಾವಾಗ ಹೂವಾಗುತ್ತೆ ಅದೇ ಟೈಮಿಗೆ ಇದರದು ಬೀಜದಿಂದ ಮಾಡಿದ ಗಿಡಗಳು ಹೂವಾಗಿ ಕಟ್ಟೆ ಬಂದು ಹಾಳಾಗ್ತದೆ. ಹಾಗಾಗಿ ಇದಕ್ಕೆ ಪರಿಹಾರ ಅಂತಂದ್ರೆ ಟಿಶ್ಯೂ ಕಲ್ಚರ್ ತಂತ್ರಜ್ಞಾನದ ಗಿಡಗಳು ಬೆಳೆದ್ರೆ ಅದಕ್ಕೆ ಕಟ್ಟೆ ಅಂತ ಹೇಳಿದ್ರೆ ಅದರಿಂದ ಪರಿಹಾರ ಸಿಗ್ತದೆ. ಹಾಗಾಗಿ ತಾವು ಯಾರು ಹೊಸ ಈಗ ಅದಕ್ಕಾಗಿ ಬಿದಿರನ್ನ ಪ್ರಮೋಟ್ ಮಾಡ್ಲಿಕ್ಕಾಗಿ ಬಾಂಬೂ ಮಿಷನ್ ಅಂತ ಹೇಳಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಅದನ್ನ ಅರಣ್ಯ ಇಲಾಖೆಯಿಂದ ಸಹಯೋಗದಿಂದ ಆ ಯೋಜನೆ ಇರೋದ್ರಿಂದ ಗಿಡಗಳು ಸಹ ಸಾಕಷ್ಟು ಸಂಸ್ಥೆಗಳನ್ನು ಅದನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದೆ. ಹಾಗಾಗಿ ಒಂದು ಭವಿಷ್ಯದಲ್ಲಿ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಇರುವ ಜಮೀನಿನಲ್ಲೇ ರೈತರು ಅಥವಾ ಏನು ಫಲವತ್ತತೆ ಕಡಿಮೆ ಇರುವ ಜಾಗದಲ್ಲಿ ಬೆಳೆದ್ರೆ ಭವಿಷ್ಯದ ಬೆಳೆಯಾಗಿ ಸಹ ರೈತರಿಗೆ ಒಂದು ಆದಾಯದ ಮೂಲವಾಗಿ ಸಹ ನೋಡಲಿಕ್ಕೆ ಸಾಕಷ್ಟು ಅವಕಾಶಗಳು ಬಿದಿರಿಂದ ಇದೆ ಸರ್. ಜೀವಂತ ಬೆಳೆಯಾಗಿ ಬೆಳಿಲಿಕ್ಕೂ ಕೂಡ ಸಾಕಷ್ಟು ಸಾಧ್ಯತೆ, ಯಾಕಂದ್ರೆ ಮುಳ್ಳು ರೈತ ಇರೋದ್ರಿಂದ ಮತ್ತೆ ನಿರ್ವಹಣೆ ಒಂದ್ಸಲ ನಾಟಿ ಮಾಡಿ ಒಂದು ವರ್ಷ ನೀವು ಕಾಪಾಡಿಕೊಂಡ್ರೆ ಸುಮಾರು ನಿಮ್ಗೆ 25-30 ವರ್ಷದ ತನಕನೂ ಸಹ ಇಳುವರಿ ಬರ್ತಾ ಇರ್ತದೆ. ಮತ್ತೆ ಇನ್ನೊಂದು ಇದಕ್ಕೆ ಪೂರಕವಾಗಿ ಆಹಾರ ಬೆಳೆಯಾಗ ಸಹ ನೋಡ್ಬೋದು. ತರಕಾರಿ ವಿಶೇಷವಾಗಿ ನಮ್ಮ ಈ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಕಳಲೆಗೆ ಸಾಕಷ್ಟು ಬೇಡಿಕೆ ಇದೆ. ವರ್ಷ ಇಡೀ ಕಳಲೆ ಬೆಳೆಯುವಂಥ ತಳಿಗಳು ಇದೆ. ಇದನ್ನು ನೀವು ಬೆಳ್ಕೊಂಡ್ರೆ ಆಹಾರ ಉತ್ಪಾದನೆಯಲ್ಲಿ ಕಂಟಿನ್ಯೂಸ್ ಆಗಿ ಸಪ್ಲೈ ಕೊಡೋದ್ರಿಂದ ನಾವು ಅದನ್ನ ಮೂಲಕನೂ ಸಹ ರೈತರು ಆದಾಯ ತಳ್ಳಲಿಕ್ಕೆ ಅವಕಾಶ ಇದೆ. ಈ ಥರ ತಳಿಗಳನ್ನು ರೈತರು ಒಂದು 1/2 ಎಕರೆ 1 ಎಕರೆ ಈ ಥರ ಬೆಳೆದ್ರೆ ವರ್ಷ ಇಡೀ ಮಾರುಕಟ್ಟೆಯನ್ನು ಕಂಡುಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಒಂದು ಆದಾಯದ ಮೂಲವಾಗಿ ಸಹ ಪರಿಗಣನೆ ರೈತರು ಮಾಡ್ಕೋಬಹುದು ಅಂತೇಳಿ ನಾನು ಅಭಿಪ್ರಾಯ ಪಡ್ತೇನೆ. ಈಗ ಮತ್ತೆ ಇದು ಮಾರಾಟಕ್ಕೆ ಬೇಡಿಕೆ ಹೇಗಿದೆ ಮತ್ತು ಎಲ್ಲೆಲ್ಲಿ ಮಾರಾಟಕ್ಕೆ ಅವಕಾಶ ಇದೆ? ಮಾರಾಟ ಅಂತಂದ್ರೆ ಈಗೀಗ ಹೊಸ ತಳಿಗಳು ಬಂದಿರೋದ್ರಿಂದ ಈಗ ಪಲ್ಪ್ ಇಂಡಸ್ಟ್ರೀಸ್ ಈಗ ಹಳೆ ನಮ್ಮ ರಾಜ್ಯಗಳಲ್ಲಿ ಇದೆ. ಹೊಸ ಹೊಸ ಕಂಪನಿಗಳಿರ್ಬೋದು, ಕಾರ್ಪೊರೇಟರ್ ಜಗತ್ತಲ್ಲಿ ಹೊಸ ಹೊಸ ಕಂಪನಿಗಳು ಬರ್ತಾ ಇದೆ. ಹಾಗಾಗಿ ಮಾರಾಟಕ್ಕೆ ಹೆಚ್ಚಿನ ಸಮಸ್ಯೆಗಳಿಲ್ಲ ಅಂತ ಹೇಳಿ ಭಾವಿಸ್ತೇನೆ. ಮತ್ತಿನ್ನೊಂದು ಅರಣ್ಯ ಬೆಳೆ ಕಂಡ್ರು ಸಹ ಇದನ್ನ ಟ್ರೀ ಆಕ್ಟ್ ಇಂದ ಹೊರಗಡೆ ಇಟ್ಟಿದ್ದಾರೆ ಸರ್. ಅದೊಂದು ರೈತರಿಗೆ ಅವಕಾಶ ಇದೆ. ಹಾಗಾಗಿ ಇದನ್ನ ಬೆಳೆದು ರೈತರು ಈಗ ಗಂಧದ ಇರ್ಬೋದು, ಶ್ರೀಗಂಧ ಇರ್ಬೋದು, ಬೇರೆ ಬೇರೆ ತರ ಅರಣ್ಯ ಮರಗಳನ್ನು ಬೆಳೆದು ಅದು ಕಟಾವ್ ಆಗುವ ಟೈಮಿಗೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು. ಈ ತರದ್ದು ಸಮಸ್ಯೆಗಳಿಲ್ಲ. ಡೈರೆಕ್ಟ್ ರೈತರು ನೇರವಾಗಿ ಯಾವಾಗ ಅವ್ರಿಗೆ ಬೆಳೆಯುತ್ತೋ ಅಥವಾ ಯಾವಾಗ ಅವ್ರಿಗೆ ಮಾರುಕಟ್ಟೆ ಸಿಗುತ್ತೋ ಅವಾಗ ಕಟಾವ್ ಮಾಡಿಕೊಂಡು ಅವ್ರು ಮಾರಾಟ ಮಾಡಿಕೊಂಡು ಆದಾಯ ಪಡೆಯಲಿಕ್ಕೆ ಸಾಧ್ಯತೆ ಇದೆ ಸರ್. ಹಾಗಾಗಿ ಮಣ್ಣು ಕೊಚ್ಚಣೆ ಎಲ್ಲೆಲ್ಲಿ ಆಗುತ್ತೆ ಅಲ್ಲಿ ನಾವು ಈ ಬಿದಿರನ್ನ ಒಡ್ ಹಾಕೋದಕ್ಕಿಂತ ಬಿದಿರನ್ನ ಹಾಕಿದ್ರೆ ಒಳ್ಳೇದಾಗಬಹುದು. ಹೌದು ಸರ್, ನಿಮ್ ಸಲಹೆ ಸಹ ಸೂಕ್ತ ಇದೆ. ಹಾಕೋದ್ರಿಂದ ಅದೇ ನಾನು ಹೇಳ್ದಂಗ ಮಣ್ಣಿನ ಸಂರಕ್ಷಣೆ ತುಂಬಾ ಚೆನ್ನಾಗಿ ಇದು ಮಾಡ್ಕೊಳ್ತದೆ. ಸಾಕಷ್ಟು ಬೇರ್ ಬಿಡ್ತದೆ, ಸಾಕಷ್ಟು ಪ್ರಮಾಣದ ಸಾವಯವ ಅಂಶನ ಮಣ್ಣಿಗೆ ಸೇರಿಸುತ್ತೆ. ಸಾಕಷ್ಟು ನೀರಿನ ಮಳೆ ಬಂದಾಗ ಅದನ್ನು ತಡೆದು ಬಿಟ್ಟು ನೀರು ಇಂಗಿಸ್ಲಿಕ್ಕೆ ತುಂಬಾ ಸಹಾಯ ಮಾಡ್ತದೆ. ಹಾಗಾಗಿ ಬೆಟ್ಟ ಇರ್ಬೋದು, ಇಳಿಜಾರು ಪ್ರದೇಶ ಇರ್ಬೋದು, ಅಥವಾ ಹೊಳೆ ದಂಡೆ ಇರ್ಬೋದು, ಹಳ್ಳದ ದಂಡೆಗಳಿರೋದು, ಇಂಥ ಪ್ರದೇಶದಲ್ಲಿ ನಾವು ಬಿದಿರು ನಾಟಿ ಮಾಡಿದ್ರೆ ಮಣ್ಣಿನ ಸವಕಳಿನ ತಡೆಯಬಹುದು, ನೀರು ಇಂಗಿಸ್ಬೋದು, ಫಲವತ್ತ ಕಾಪಾಡಿಕೊಳ್ಬಹುದು, ಮಣ್ಣಿಗೆ ಸಾಕಷ್ಟು ಪ್ರಮಾಣದ ಸಾವಯವ ಅಂಶನ ಸೇರಿಸಲಿಕ್ಕೆ ಸಹಾಯ ಆಗ್ತದೆ. ಕೆರೆಗಳು ಇರ್ತವೆ, ಕೆರೆ ಹೊಂಡ, ಕೃಷಿ ಇಲಾಖೆ ಸಾಕಷ್ಟು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದೆ. ಅದ್ರ ಸುತ್ತಮುತ್ತು ನಾವೇನಾದರೂ ನಾಟಿ ಮಾಡಿದರೆ ಅಲ್ಲಿ ನೀರು ಆವಿಯಾಗಿ ಹೋಗುವಂತ ಪ್ರಮಾಣ ಕಡಿಮೆ ಆಗ್ಬೋದು, ಅಥವಾ ಮಣ್ಣು ಜರದು ಬೀಳುವಂತ ಪ್ರಮಾಣ ಕಡಿಮೆ ಆಗ್ಬೋದು, ಹಂಗೇನಾದ್ರು? ಹೌದು ಸರ್, ತಮ್ಮ ಗೊತ್ತಿರೋ ಹಾಗೆ ಇದೊಂದು ಹುಲ್ಲಿನ ತರದ ಬೆಳೆ ಆಗಿದ್ರಿಂದ ಫೈಬರ್ಸ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸುತ್ತಮುತ್ತ ಸಾಕಷ್ಟು ಪ್ರಮಾಣದ ಬೇರ್ ಬಿಡೋದ್ರಿಂದ ದಂಡೆನೂ ಗಟ್ಟಿಯಾಗಿ ಹಿಡ್ಕೊಳ್ತದೆ, ಸವಕಳಿನ ತಡೆಯಲಿಕ್ಕೆ ಸಹಾಯ ಆಗ್ತದೆ. ಮತ್ತಿನ್ನೊಂದು ಸಹಜವಾಗಿ ಎಲ್ಲಾ ತರದ ಪ್ರಾಣಿ ಪಕ್ಷಿಗಳನ್ನು ಇದು ಆಕರ್ಷಣೆ ಮಾಡ್ತದೆ. ಗೂಡ್ ಕಟ್ಟಕ್ಕಿರ್ಬೋದು, ಪ್ರಾಣಿಗಳಿಗೂ ಸಹ ಇದು ಆಹಾರ ಮೂಲವಾಗಿ ಸಹ ನಾವು ನೋಡಬಹುದು. ಅಂದ್ರೆ ಹೆಚ್ಚು ಗುಂಪಾಗಿರುವಂತ ಸಂದರ್ಭದೊಳಗೆ ಪ್ರಾಣಿಗಳು ಬಂದ ಇಲ್ಲಿ ಆಶ್ರಯ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಕಾಡಿನ ಬೆಳೆಯಾಗಿ ನಮ್ಮ ಜಮೀನಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಇರೋ ಬೆಳೆ ಅಂತಂದ್ರೆ ಬಿದ್ರು ಅಂತ ಹೇಳಲಿಕ್ಕೆ ಸಾಧ್ಯತೆ. ಎಷ್ಟು ವರ್ಷಕ್ಕೊಂದ್ಸಲ ಇದನ್ನು ಕಟಾವ್ ಮಾಡಬಹುದು ಸರ್? ನೀವು ನಾಟಿ ಮಾಡಿ 4-5 ವರ್ಷದಿಂದ ನೀವು ಕಟಾವ್ ಬರ್ತದೆ. ಅಂದ್ರೆ ಹೊಸ ತಳಿಗಳು ಬೆಳೆದಾಗ ಅದ್ ಹೇಗೆ ಬೆಳೆದಂಗೆ ಸಹ ಸ್ವಲ್ಪ ಪೋಷಕಾಂಶಗಳನ್ನು ಕೊಟ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳ್ಕೊಳ್ಳುತ್ತದೆ ಸರ್. ಅಂದ್ರೆ 5 ಆದ ನಂತರ ಪ್ರತಿ ವರ್ಷನೂ ಕಟಾವ್ ಮಾಡೋದು ಅಥವಾ 2-3 ವರ್ಷಕ್ಕೊಮ್ಮೆ ಹೆಂಗ್ ಮಾಡೋದು, ಹೇಗೆ? ಒಂದ್ಸಲ ಬೆಳೀತಾ ಹೋದಂಗು ಸರ್ ನೀವು ಕಟಾವ್ ಮಾಡ್ಲಿಕ್ಕೆ ಆಗ್ತದೆ. ನೀವು ನೋಡ್ಕೊಂಡು ಬೆಳವಣಿಗೆ ಈಗ 15-16-17 ಫುಟ್ ಬೆಳೆದಾಗ ಅದನ್ನ ಕಟಾವ್ ಮಾಡಬಹುದು. ಬಟ್ ನಾವು ಕಟಾವ್ ಮಾಡಿದಾಗ ಸಹ ನಾವು ಯೋಚನೆ ಮಾಡ್ಬೇಕು, ಇಲ್ಲಿಂದ ನಾವು ಬೇರೆ ಕಡೆಗೆ ಸಾಗಾಣಿಕೆ ಮಾಡ್ಬೇಕು ಅಂದ್ರೆ ಯಾವ್ದೋ ಒಂದು ಮಾರ್ಕೆಟ್ ಪಾಯಿಂಟ್ ಅಥವಾ ಮಾರುಕಟ್ಟೆಗೆ ಸರಬರಾಜು ಮಾಡೋದಂದ್ರೆ ನಮ್ಮ ಹತ್ರ ಒಂದು ಲೋಡ್ ಯಾವ್ದೋ ಒಂದು ವಾಹನ ಏನು ತುಂಬುತ್ತಿಲ್ಲ, ಅದಕ್ಕೆ ಒಂದು ಲೋಡ್ ಆಗಷ್ಟು ಆದ್ರೆ ಸಿಗ್ಬೇಕು, ಮತ್ತೆ ಬೇಡಿಕೆ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಅವಾಗ ಸಹ ಸೂಕ್ತ ಮಾರುಕಟ್ಟೆ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದು ಯಾವ ಬೆಳೆಗೆ ಪರ್ಯಾಯವಾಗಿ ಲಾಭದಾಯಕವಾಗಿ ಅನಿಸ್ಬಹುದು? ಲಾಭದಾಯಕ ಅಂತಂದ್ರೆ ನಾವು ಅಕೇಶ ಇರ್ಬೋದು, ನೀಲಗಿರಿಗೆ ನಾವು ಕಂಪೇರ್ ಮಾಡಿದಾಗ ಹೆಚ್ಚಾಗಿ ನಾವು ನೀಲಗಿರಿ ಅಕೇಶನ ಎಲ್ಲಿ ಬೆಳಿತೀವಿ ಅಂದ್ರೆ ಎಲ್ಲಿ ನಾವು ನಿರ್ವಹಣೆ ಕಡಿಮೆ ಕೊಡ್ತೀವಿ, ಮಹತ್ವ ಎಲ್ಲಿ ಕಡಿಮೆ ಕೊಡ್ತೀವಿ, ಅಥವಾ ಮಣ್ಣಲ್ಲಿ ಫಲವತ್ತತೆ ಕಡಿಮೆ ಇದ್ದಲ್ಲಿ ನಾವು ಹೆಚ್ಚಾಗಿ ಅಕೇಶಿಯನ್ನ ನಾವು ನೋಡ್ತೀವಿ. ಅಂತ ಪ್ರದೇಶಗಳಲ್ಲಿ ನಾವು ಬಿದಿರನ್ನ ನಾವು ಪ್ರೋತ್ಸಾಹ ಕೊಟ್ರೆ ನಾವು ಪರಿಸರದ ಸಮತೋಲನ ಕಾಣಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಸಹಜವಾಗಿ ನಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟಂತ ತಳಿ ಆಗಿರೋದ್ರಿಂದ ನಮ್ಮ ಪರಿಸರದಲ್ಲಿ ಸಮತೋಲನ ಕಾಪಾಡ್ಕೊಳ್ಳಿಕ್ಕಾಗತ್ತೆ. ಸಾಕಷ್ಟು ಪ್ರಮಾಣದ ಇಂಗಾಲ ಹೀರಿ ಆ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಸಹ ಕಾಪಾಡ್ಕೊಳ್ಳಿಕ್ ಸಾಧ್ಯತೆ ಇದೆ. ಹಿಂಗಾರ ಹಿರಿದ್ಬಿಟ್ಟು ಹಿರಿದಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಳ್ಕೋಬಿಟ್ಟು ಸಾವಯವ ರೂಪದಲ್ಲಿ ಮಣ್ಣಿನ ಸೇರಿಸುತ್ತೆ ಎಲೆಗಳ ಬೆಳೆದ ಮೂಲಕ. ಹಾಗಾಗಿ ಕಾರ್ಬನ್ ಹಾರ್ವೆಸ್ಟ್ ಸಹ ಇದು ಮಾಡ್ತದೆ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಬೇಗವಾಗಿ ಬೆಳೆಯುತ್ತೆ ಸರ್. ಈಗ 4-5 ವರ್ಷಕ್ಕೆ ತುಂಬಾ ಸಾಕಷ್ಟು 10-15 ಮೀಟರ್ ತನಕ ಬೆಳೆಯೋದ್ರಿಂದ ಸಹಜವಾಗಿ ಅರಣ್ಯ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಸರ್. ಮತ್ತೆ ಗಾಳಿ ತಡೆಯಾಗಿ ಕೂಡ ಬೆಳೀಲಿಕ್ಕೆ ಗಾಳಿ ತಡೆಯಲ್ಲಿ ಸಹ ಬೆಳಿಬಹುದು ಸರ್. ಈಗ ಇದನ್ನ ನಾವು ದಂಡಿಗೆ ಬೆಳೆದ್ವಿ, ಹೊಲದ ದಂಡಿಗೆ. ಅವಾಗ ಬೆಳೆದಾಗ ಅದರ ನೆರಳಿಗೆ ಅಥವಾ ಅದರ ಸಮೀಪ ಬೇರೆ ಬೆಳೆ ಬೆಳೆಯಲ್ಲ, ಹಂಗೇನ್ರ ತೊಂದರೆ ಮಾಡೋದು ಹಂಗಿಲ್ಲ. ತೊಂದರೆ ನಾವು ಇದನ್ನ ಎಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಇದೆಯೋ ಅಂತಲ್ಲಿ ನಾವು ಇದನ್ನ ಬೆಳೆದ್ರೆ ಸೂಕ್ತ ಆಗ್ತದೆ. ಸಹಜವಾಗಿ ನಮ್ಮ ತೋಟದ ಬದುಗಳಲ್ಲಿ ಹಾಕೋದ್ರಿಂದ ಇದು ಎಷ್ಟು ಏರಿಯಾ ಕವರ್ ಆಗ್ತದೋ ಅಲ್ಲಿ ಅಷ್ಟು ಪ್ರದೇಶಗಳಲ್ಲಿ ನಾವು ಬೇರೆ ಬೆಳೆಗಳು ಬೆಳೆಯಲಿಕ್ಕೆ ಸ್ವಲ್ಪ ಸಾಧ್ಯತೆಗಳು ಕಡಿಮೆ ಇದ್ರೆ ಸಾಕಷ್ಟು ಇದು ಬೆಳೀತಾ ಹೋಗೋದ್ರಿಂದ ಕಂದುಗಳು ಬೆಳೀತಾ ಹೋಗ್ತದೆ ಸರ್ ವರ್ಷ ವರ್ಷನ. ಹಾಗಾಗಿ ನಾವು ಬಾರ್ಡರ್ಲಿ ಬೇರೆ ಬೆಳೆಯಲಿಕ್ಕಿಂತ ಇದನ್ನು ಬೆಳ್ಕೊಂಡ್ರೆ ನಮಗೆ ಜೀವಂತ ಬೇಲಿ ಆಗ್ತದೆ, ಮತ್ತು ಮುಂದಿನ ಆದಾಯ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಇದನ್ನ ನಾವು ತೀರಾ ಮಹತ್ವ ಕೊಟ್ಟು ನೋಡಬೇಕಾಗಿದೆ ಅವಶ್ಯಕತೆ ಇಲ್ಲ ಸರ್. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಬಾರ್ಡರ್ಗೆ ಅನೇಕ ಉಪಯುಕ್ತ ಗಿಡಗಳನ್ನು ಹಾಕ್ತೀವಿ, ಇದು ಕೂಡ ಉಪಯುಕ್ತ ಗಿಡನೇ. ಮೂಲಿಗೆ ಒಂದೊಂದಾದ್ರೂ ಕಂದು ಹಾಕೋದು ಒಳ್ಳೇದಾ ಅಂತ, ಯಾಕಂದ್ರೆ ನಮಗೆ ಮರ ಮುಟ್ಟಬೇಕು, ಏನೋ ಚಕ್ಕಡಿ ಮಾಡ್ಲಿಕ್ಕೆ ಬೇಕು, ಅಥವಾ ಗುಡಿಸ್ಲಾ ಕಟ್ಲಿಕ್ಕೆ ಬೇಕು, ಒಂದು ಶೆಡ್ ಹಾಕ್ಲಿಕ್ಕೆ ಬೇಕು, ಅವೆಲ್ಲ ಆಸೆಯನ್ನು ಪೂರೈಸಲಿಕ್ಕೆ ಈ ಗಿಡದಿಂದ ಸಾಧ್ಯತೆ ಇದೆ. ಇದೊಂದೇ ಸರ್ ನಾನು ಮೊದಲ ಹೇಳಿದ ಹಾಗೆ ಹುಟ್ಟಿನಿಂದ ಹಿಡಿದು ಸಾವಿನ ತನಕ ನಮ್ಮ ಬದುಕಲ್ಲಿ ಬೇಕಾಗಿತ್ತು ಅಂತಂದ್ರೆ ಬಿದಿರು ಸರ್. ಹಾಗಾಗಿ ಇದಕ್ಕೆ ಒಂದೆರಡು ನೂರು ಕಂಬ ಹಾಕೊಂಡ್ರು ಸಹ ರೈತರ ಬೇಡಿಕೆಗಳ ಗ್ರಾಮೀಣ ಬದುಕಿಗೂ ಆಗ್ತದೆ, ನಾವು ದೊಡ್ಡದಾಗಿ ಬೆಳೆದ್ರೆ ವಾಣಿಜ್ಯ ಉದ್ದೇಶದಿಂದ ಬೆಳೆಯಲಿಕ್ಕೆ ಸಾಧ್ಯತೆ ಇರೋ ಬೆಳೆ ಅಂದ್ರೆ ಇದೊಂದೇನೆ ಸರ್. ನಾನಾರಿಗಲ್ಲದವಳು ಬಿದಿರು, ನಾನಾರಿಗಲ್ಲದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ. ಈ ಜನಪದರು ಎಷ್ಟು ಪ್ರೀತಿಯಿಂದ ಆ ಗಿಡ ಕುರಿತು ಹಾಡನ್ನ ಹಾಡಿದ್ದಾರೆ. ಹಂಗಾಗಿ ನಮಗೆ ಎಲ್ಲಾ ಕಾಲದಲ್ಲಿ ಒಗ್ಗುವಂತ ಇದು ಬೆಳೆ. ನಮ್ಮ ಮನೆಗೆ ಬೇಕಾದಂತ ಪೀಠೋಪಕರಣ ಆಗ್ಬೋದು ಅಥವಾ ಯಾವುದೇ ಒಂದು ಕಾರಣಕ್ಕಾಗಿ ಇಂಥ ಬಿದಿರನ್ನು ಬ್ಯಾಂಬೂವನ್ನು ಬಳಸಬೇಕು ಅಂತೇಳಿದಾಗ ಅಂಥ ರೈತರು ಒಂದು ನಾಲ್ಕೈದು ಮೂಲ ಮೂಲಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ, ನೀರು ಎಲ್ಲಿ ಕೊಚ್ಚಿ ಹೋಗುತ್ತೋ ಅಂತಲ್ಲಿ ಬಿದಿರನ್ನು ಹಾಕಿದರೆ ಒಳ್ಳೆಯದು. ಮತ್ತು ಒಡ್ಡನ್ನು ಹಾಕಿರ್ತಾರೆ, ಒಡ್ಡಿನ ಮೇಲೆ ಇದನ್ನು ಹಾಕಿದರೆ ಇನ್ನೂ ಬೆಸ್ಟ್ ಅಲ್ವಾ, ಒಡ್ಡೂ ಒಡೆಯಲ್ಲ. ಇಂಥ ಬೆಳೆಯನ್ನು ರೈತರು ಈ ಬ್ಯಾಂಬೂ ಮಿಷನ್ ವತಿಯಿಂದ ಅನುಷ್ಠಾನ ನಮ್ಮ ಕೃಷಿ ಇಲಾಖೆ ಮಾಡ್ತಾ ಇದೆ. ಈ ಬ್ಯಾಂಬೂ ಮಿಷನ್ನಿಂದ ಏನು ಸೌಲಭ್ಯ ಸಿಗುತ್ತೆ ಇಲ್ಲಿ? ಬ್ಯಾಂಬೂ ಮಿಷನಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಕ್ಕೆ ರೈತರಿಗೆ ಬೇಕಾಗಿದ್ದು ಉತ್ತಮ ತಳಿಯ ಗಿಡಗಳು ಬೇಕಾಗಿ ಅದು ತುಂಬ ಮಹತ್ವದ. ಯಾಕಂದ್ರೆ ನಾನು ಆವಾಗಲೇ ಹೇಳಿದೆ, ಬೀಜದಿಂದ ಮಾಡಿದ ಗಿಡಕ್ಕೂ ಕಲ್ಚರ್ ತಂತ್ರಜ್ಞಾನ ಮಾಡಿದ ಗಿಡಕ್ಕೂ ವ್ಯತ್ಯಾಸ ಮೇಲೆ ನೋಟಕ್ಕೆ ಕಾಣೋದಿಲ್ಲ. ಹಾಗಾಗಿ ಯಾರು ಗಿಡ ಕೊಡ್ತಾರೋ ಅವರ ಬಗ್ಗೆ ನಾವು ಫಸ್ಟ್ಗೆ ತಿಳ್ಕೋಬೇಕಾಗಿರುತ್ತದೆ. ಹಾಗಾಗಿ ಇದು ನಾವು ಬಿದಿರು ಬೆಳೆಯಲ್ಲಿ ಜಾಸ್ತಿ ಗಮನ ಕೊಡ್ಬೇಕು. ಯಾಕಂದ್ರೆ ನಾನು ಆವಾಗ ಹೇಳಿದೆ, ತಾಯಿ ಯಾವಾಗ ಹೂ ಆಗ್ತದಲ್ಲೋ ಅದೇ ಟೈಮಿಗೆ ಈ ಬೀಜದಿಂದ ಮಾಡಿದ ಗಿಡಗಳು ಸಹ ಹೂ ಬರೋದ್ರಿಂದ ಟಿಶ್ಯೂ ಕಲ್ಚರ್ದಿಂದ ಮಾಡಿದ ಗಿಡಗಳು ಮಾತ್ರ ಈ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಂಬಿಕೆ ಇರುವಂತ ಸಂಸ್ಥೆಗಳಿಂದ ನಾವು ಗಿಡಗಳನ್ನ ತಗೊಂಡು ಮಾಡಿದ್ರೆ ಉತ್ತಮ ರೀತಿಯಲ್ಲಿ ಫಲಿತಾಂಶ ಕೊಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಈ ಸಮಸ್ಯೆ ಇದೆಯಲ್ಲ, ಒಂದೇ ಸಲ ಹೂವಾಗಿ ಬೆಳೆ ಒಂದೇ ಸಲ ಹೋಗೋದ್ರಿಂದ ತಡೆಯಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಬ್ಯಾಂಬೂ ಮಿಷನಲ್ಲಿ ನಾವು ಈಗಾಗಲೇ ನಮ್ಮ ಸಿದ್ದಾಪುರದಲ್ಲಿ ಒಂದು ತರಬೇತಿ ಕೊಟ್ಟಿದ್ವಿ. ಬ್ಯಾಂಬೂ ಶೂಟ್ಸ್ ಅಂಡ್ ವುಡ್ ಲಿಮಿಟೆಡ್ ಅಂತೇಳಿ ಶಿವಮೊಗ್ಗದಲ್ಲಿ ಒಂದು ಕಂಪ್ನಿ ಇದೆ. ಇದು ಗುಣಮಟ್ಟದ ಗಿಡಗಳನ್ನ ರೈತರಿಗೆ ಆ ಭಾಗದಲ್ಲಿ ಕೊಡ್ತಾ ಇದೆ. ಹಾಗೂ ನಮ್ಮ ಸಿದ್ದಾಪುರದಲ್ಲೂ ಸಹ ಅವರು ಸಂಸ್ಥೆ ಮೂಲಕ ಗಿಡಗಳನ್ನು ಕೊಟ್ಟಿದ್ದಾರೆ, ಟಿಶ್ಯೂ ಕಲ್ಚರ್ ಗಿಡಗಳು. ತುಂಬಾ ಚೆನ್ನಾಗಿ ಸಹ ಬೆಳವಣಿಗೆ ಬರ್ತಾ ಇದೆ. ಹಾಗಾಗಿ ನಂಬಿಕಸ್ಥ ಸಂಸ್ಥೆಗಳಿಂದ ನಾವು ಗಿಡಗಳನ್ನು ಖರೀದಿ ಮಾಡಲಿಕ್ಕೆ, ನಾಟಿ ಮಾಡಲಿಕ್ಕೆ, ಮತ್ತು ಇದನ್ನು ಬೆಳೆಸಲಿಕ್ಕೆ ಬ್ಯಾಂಬೂ ಮಿಷನಲ್ಲಿ ಸಹಾಯಧನ ಇದೆ ಸರ್. ಇದು ನಾವು ಅರಣ್ಯ ಇಲಾಖೆಯಿಂದ ನಾವು ಈ ಮಾಹಿತಿನ ತಗೋಬಹುದು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಬೆಟ್ಟ ಪ್ರದೇಶಗಳಿರೋದ್ರಿಂದ ಇಲ್ಲಿ ನಾವು ಬಿದಿರನ್ನ ಅಲ್ಲಿ ಬೆಟ್ಟ ಪ್ರದೇಶದಲ್ಲಿ ಬಿದಿರನ್ನ ಬಿಟ್ಟರೆ ಬೇರೆ ಇನ್ಯಾವುದು ಈ ಪರಿಸರಕ್ಕೆ ಸೂಕ್ತವಾದ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಬಿದಿರನ್ನ ಬೆಳೆದ್ರೆ ಅಲ್ಲಿ ಪರಿಸರ ಸಮತೋಲನ ಕಾಯ್ಕೋಬಹುದು, ನಾವು ಮಣ್ಣಿನ ಸವಕಳಿಯನ್ನು ತಡ್ಕೋಬಹುದು, ನೀರು ನಿಂಗಿಸಬಹುದು, ನಮ್ಮ ಅಮೂಲ್ಯವಾದ ಮಣ್ಣನ್ನು ಸಹ ಕಾಪಾಡ್ಕೊಳ್ಬಹುದು. ಅದೇ ಮತ್ತೆ ಇದಕ್ಕೆ ಪೂರಕವಾಗಿ ನಮ್ಮ ಅರಣ್ಯ ಸಂಪತ್ತು ಅಲ್ಲಿನಂತ ಜೀವಗಳಿಗೆಲ್ಲ ಸಹ ಇದು ಸಹಾಯ ಮಾಡ್ತದೆ. ಎಲ್ಲದರ ಜೊತೆಗೂ ಸಹ ಹೊಂದ್ಕೊಂಡು ರೈತರಿಗೆ ಆದಾಯ ಕೊಡುವಂತಹ ಒಂದು ಬೆಳೆಯಾಗಿ ನಾವು ನೋಡಬಹುದು ಸರ್ ಅಂತ ಹೇಳ್ತೀನಿ. ಈ ಬ್ಯಾಂಬೂ ಮಿಷನ್ ಕೃಷಿ ಇಲಾಖೆ ಮಾತ್ರ ಇದನ್ನ ಅನುಷ್ಠಾನಗೊಳಿಸ್ತಾ ಇದೆಯೋ ಅಥವಾ ಅರಣ್ಯ ಇಲಾಖೆಯಲ್ಲಿ ಕೂಡ ಇದರ? ನಾವು ಒಂದು ಆತ್ಮ ಯೋಜನೆ ಮೂಲಕ ರೈತರಿಗೆ ಒಂದು ತರಬೇತಿ ಕೊಟ್ಟಿದ್ವಿ, ಅದಕ್ಕೆ ನಾವು ಅರಣ್ಯ ಇಲಾಖೆ ಸಹಕಾರ ತಗೊಂಡಿದ್ವಿ. ಹಾಗಾಗಿ ಇದು ಅರಣ್ಯ ಇಲಾಖೆ ಅವರ ಸಹಯೋಗದಲ್ಲಿ ಈ ಬ್ಯಾಂಬೂ ಮಿಷನ್ ಇರೋದ್ರಿಂದ ತಾವು ರೈತ ಬಾಂಧವರು ನೇರವಾಗಿ ಅರಣ್ಯ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ಹೆಚ್ಚಿನ ಮಾಹಿತಿ ತಗೊಂಡು ಈ ಯೋಜನೆ ಅನುಷ್ಠಾನ ಮಾಡಿಕೊಂಡು ಹೆಚ್ಚಿನ ಪ್ರಯೋಜನ ರೈತರು ತಗೋಬಹುದಾಗಿರುತ್ತೆ ಸರ್. ಅಲ್ಲ, ಹಣಕಾಸಿಂದು ಅಲ್ಲಿ ಯೋಜನೆಯ ಸೌಲಭ್ಯ ಬೇಕಾಗಿತ್ತು ಅಂದ್ರೆ ಕೃಷಿ ಇಲಾಖೆಯನ್ನು ಭೇಟಿಯಾಗಿ, ತಾಂತ್ರಿಕ ಸೌಲಭ್ಯ ಬೇಕಾಗಿತ್ತು ಅಂದ್ರೆ ಅರಣ್ಯ ಇಲಾಖೆಯನ್ನು ಭೇಟಿಯಾಗಿ,

तुमचे मुरलो रखवान करायो मामी रखवान करा तुमचे मुरला चरवेले सारी लयो तुमचे आंबेचे रखवान करायो तुम्ही तुमचे आंबेचे रखवान आमच्या आंब्याची नौपना सोरिले तुमचे मुरलो रखवान करायो मामी रखवान करा तुमचे मुरला चरवेले सारी लयो तुमचे आंबेचे रखवान करायो तुम्ही तुमचे आंबेचे रखवान आमचे आंब्याचे दापना सोरिले तुमचे मुरलो रखवान करायो मामी रखवान करा आमचे मुरलो चरवली सरी लयो तुमचे आंब्याचे रखवान करायो मामी आंब्याचे रखवान करा ಮುಂದೆ ಕೇಳಿ ಮಧುಮಕ್ಕಳಿಗೆ ಆರತಿ ಎತ್ತುವ ಹಾಡು. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಷಿದ ಶ್ರೀಗಂಧ ಪರಿಮಳಲೇಶಾಗಿ ಪೂಷಿದ ಶ್ರೀಗಂಧ ಪರಿಮಳಲೇಶಾಗಿ ಪದ್ಮಾವಿಗೆ ಧರಿಸಿದಳು ಪದ್ಮಾವಿಗೆ ಧರಿಸಿದಳು ವಾಸುದೇವನಿಗೂ ಒನಿತೆ ಶ್ರೀಲಕ್ಷ್ಮಿಂಗೂ ಬಾಸಿಂಗಧಾರತಿಯ ಬೆಳಗಿರೆ ಕುಂಕುಮ ಕಸ್ತೂರಿ ಪರಿ ಪರಿಣಾಮವ ಕುಂಕುಮ ಕಸ್ತೂರಿ ಪರಿ ಪರಿಣಾಮವ ಶಂಖಚಕ್ರವನ್ನೇ ಧರಿಸಿದ ನಮ್ಮ ಶಂಖಚಕ್ರವನ್ನೇ ಧರಿಸಿದ ನಮ್ಮ ಬಿಂಕಂದಿನಲ್ಲಿ ನಾಟ್ಯವಾಡುತ್ತಾಡುತ್ತ ಪಂಕಜ ನಾಭಗೆ ಒನಿತ ಶ್ರೀಲಕ್ಷ್ಮಿಗೆ ಕುಂಕುಮ ಧಾರತಿಯ ಬೆಳಗಿರೆ ತೆತ್ತಿಸ ಕೋಟಿ ದೇವರ್ ಕಳ ನೋಡಗೊಂಡು ತೆತ್ತಿಸ ಕೋಟಿ ದೇವರ್ ಕಳ ನೋಡಗೊಂಡು ಹತ್ತವತಾರ್ದೋಳಾಡಿದ ನಮ್ಮ ಸತ್ಯಭಾಮೆಯ ಪ್ರಿಯ ಹತ್ತವತಾರ್ದೋಳಾಡಿದ ನಮ್ಮ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ನಿತ್ಯೋತ್ತಮನಿಗೆ ನೀಲಧಾರತಿಯ ಬೆಳಗಿರೆ ಹದಿನಾರು ಸಾವಿರ ಸ್ತ್ರೀಯವರೊಡಗೊಂಡು ಹದಿನಾರು ಸಾವಿರ ಸ್ತ್ರೀಯವರೊಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಚದುರಂಗ ಪಗಡೆಯ ನಾಡಿದ ನಮ್ಮ ಮಧುಸೂದನ ದೇವ ಎದೆಯಲಿ ಕೌಸ್ತುಭ ಮಧುಸೂದನ ನೀವು ವನಿತೆ ಶ್ರೀಲಕ್ಷ್ಮಿಗು ನೀಲಧಾರತಿಯ ಬೆಳಗಿರೆ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಷಿದ ಶ್ರೀಗಂಧ ಮೈಯೊಳು ಘಮ ಘಮ. ಇದುವರೆಗೆ ಕುಮಟಾ ತಾಲೂಕು ಉಲುವಳ್ಳಿಯ ಶ್ರೀಮತಿ ಯಮುನಾ ಕೃಷ್ಣ ಮರಾಠಿ ಮತ್ತು ಬಳಗದವರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಈಗ ಕೇಳಿ ಹಳಿಯಾಳದ ಶ್ರೀಮತಿ ದ್ಯಾಮವ್ವ ಕೊಟ್ಟೆಪ್ಪ ಟಿಮನಿ ಅವರಿಂದ ಸೋಭಾನೆ ಪದ. ಚಂದವ